ಆಹಾರ ಸಂಸ್ಕರಣೆ ಮಾಡ್ಬೋದು, ರಾಗಿ ಮಾಲ್ಟ್ ಮಾಡ್ಬೋದು, ರಾಗಿ ಹಿಟ್ಟು ಮಾಡ್ಬೋದು, ಈ ಥರ ಯಾವುದು ನಮ್ಮ ಜೋಳ, ನಾವು ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಮಾಲ್ದಂಡೆ ಜೋಳದ್ದು ಬಿಜಾಪುರದ್ದು ಜಿ ಐ ಟ್ಯಾಗ್ ಮೂವ್ ಮಾಡಿ ಅಂತ ಡಿ ಸಿ ಅವ್ರಿಗೆ ಹೇಳಿದೆ. ಶಿಗ್ಗಾವಲ್ಲಿ ಒಬ್ಬರು ರೊಟ್ಟಿ ಮಾಡ್ತಾ ಇದ್ದಾರೆ, ನಮ್ಮ ಪಿ ಎಂ ಎಫ್ ಎಂ ಬೆನಿಫಿಷಿಯರಿ. ಇವತ್ತು ಅವ್ರದ್ದು ಕಂಟೈನರ್ ಲೋಡ್ ಅಮೆರಿಕಕ್ಕೆ ಹೋಗ್ತಾ ಇದೆ, ರೊಟ್ಟಿ ಮಾಡಿದ್ದ ರೊಟ್ಟಿ. ಆ ರೊಟ್ಟಿನ ಅವ್ರಿಗೆ ಕೇಳಿದೆ, ಎಲ್ಲಿದ್ದು ಜೋಳ ಇವರೇ ನಿಮ್ಮ ಸುತ್ತಮುತ್ತ ಬೆಳೆಯದ? ಸರ್ ಇಲ್ಲ ಸರ್, ನಾವು ಮಾಲ್ದಂಡೆ ಏನಿದೆ. ಎಲ್ಲಿ ಮಾಲ್ದಂಡೆ? ಬಿಜಾಪುರ. ಹೀಗೆ ಗುಲ್ಬರ್ಗಾದ ರೊಟ್ಟಿ ಅದು ಜೋಳ, ಅಲ್ಲಿ ಲೋಕಲ್ ಜೋಳ ಅಂದ್ರೆ ಅದು ಒಂದು ಶ್ರೇಷ್ಠ ಇದಿರುತ್ತೆ ಅಲ್ವಾ. ಹಾಗೆ ರಾಜಮುಡಿ, ನನಗೆ ಗೊತ್ತಿರಲಿಲ್ಲ ರಾಜಮುಡಿ ಅಕ್ಕಿನ ಒಬ್ಬರು ನಮ್ಮ ಪಿ ಎಂ ಎಫ್ ಎಂ ಎ ಬೆನಿಫಿಷರಿನೇ ಅವರನ್ನು ಅಮೆರಿಕಾಗ ಮಾರ್ತಾರೆ 8 crore ಏನೋ ಟರ್ನ್ ಓವರ್. ನನಗೆ ಗಾಬರಿ ಆಗೋಯ್ತು. ಅದು ಅವ್ರಿಗೆ ಕೇಳಿದೆ, ಎಲ್ಲಿಂದಪ್ಪ ನೀವು ತರ್ತಾ ಇದ್ದೀರಿ? ರಾಜಮುಡಿ ಆಂಧ್ರ ಎಂದ ಯಾವ್ದಾದ್ರು ಡಿಸ್ಟ್ರಿಕ್ಟ್ಸ್ ಹೇಳಿದ್ರು. ಅರೆ ನನ್ನ ತಾಲೂಕು, ನನ್ನ ಡಿಸ್ಟ್ರಿಕ್ಟ್ ದಾವಕಿ ಆದನಗರ, ಹನಸೋಗೆ, ಹೊಳೆ ನರಸೀಪುರ, ಅರಕಲಗೂಡು, ಇಲ್ಲಿ ಬೆಳೀತಾ ಇದ್ದದ್ದು. ಅದನ್ನ ದಿವಾನ್ ಯಾರೋ ನೋಡಿದಾಗ ಇಷ್ಟು ಚೆನ್ನಾಗಿದೆಯಲ್ಲ ಅಂದ್ರೆ ರೈತರು ರಾಜರಿಗೆ ಮುಡುಪಾಗಿಡ್ತೀವಿ ಅಂತ ಹೇಳ ಹಂಗೆ ರಾಜಮುಡಿ ಅಂತ ಇದನ್ನ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಂಗೆ ನಿಜವಾಗೂ ಇಂಥ ಒಂದು ರೈತರ ಏಳಿಗೆಗಾಗಿ ಮುತುವರ್ಜಿ ವಹಿಸುವಂಥ ಒಬ್ಬ ಮಂತ್ರಿಗಳು, ಕೃಷಿ ಮಂತ್ರಿಗಳು, ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ತಮ್ಮಂಥ ಅಧಿಕಾರಿಗಳು ರೈತರ ಏಳಿಗೆಗಾಗಿ ಈ ಥರ ಶ್ರಮಿಸ್ತಾ ಇರುವುದು ಮತ್ತೆ ಪ್ರೋತ್ಸಾಹ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಈಗ ಒಬ್ಬ ಯುವಕ ಅಥವಾ ಯುವತಿ ತಾನೇನು ಮಾಡಬೇಕು, ಎಲ್ಲ ಎಜುಕೇಷನ್ ಮಾಡ್ಕೊಂಡಿರ್ತಾರೆ, ಮನೆಯಲ್ಲೂ ಕೂಡ ಎಲ್ಲ ಮಾಡಿಸಿರ್ತಾರೆ, ಮುಂದೇನು ಅನ್ನೋದು ಗೊತ್ತಾಗಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಹೋಗಿರ್ತಾರೆ. ಅದು ಇಲ್ಲಿ ಒಂದು 100 posts ಇರುತ್ತೆ, 10,000 ಜನ ಅಪ್ಲೈ ಮಾಡಿರ್ತಾರೆ. ಹಾಗಾಗಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಒಬ್ಬ ನೌಕರಿ ಮಾಡ್ತಾನಂದ್ರು ಅದೇನು ದೊಡ್ಡ ಸಾಧನೆ ಆಗಲ್ಲ ಅದು. ಆದರೆ ಒಂದು ಈ ಒಂದು ಸ್ವಂತ ಉದ್ಯಮ ಮಾಡಿರ್ತಾರಲ್ಲ, ಅದರದ್ದು ಇದೇ ಬೇರೆ, ಅದರ ತಾಕತ್ತು, ಅದರದ್ದು ಒಂದು ವ್ಯಾಪ್ತಿ, ಲಿಮಿಟ್ ಅನ್ನೋದಿಲ್ಲ. ಹೀಗೆ ನೀವು ಸಿಗ್ಗಾವ್ದಾರು ಈಗ ಅಮೇರಿಕದಲ್ಲಿ ಇದ್ದಾರೆ ಅಂದರೆ, ನನ್ನ ದೋಸ್ತರು ಒಬ್ಬರು ಹಾಗೆ ಇದ್ದಾರೆ, ಅವರು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಅವರು ಈಗ ಅದರಲ್ಲೇ ಇಳಿದು ಸುಮಾರು ಒಂದು 25 years ಆಗಿಬಿಟ್ಟಿದೆ, ಅವ್ರದ್ದು ತೀರಾ ದೊಡ್ಡದಾಗಿದೆ, ಹೈ ಲೆವೆಲ್ ಹೋಗಿದ್ದಾರೆ ಅವರು. ಆ ಥರ ನಮ್ಮ ಯುವಕರು ಇವತ್ತು ತಮ್ಮಂಥ ಈಗ ಪ್ರೋತ್ಸಾಹದಾಯಕ ಒಂದು ಯೋಜನೆಗಳು ಮಾಡಲಿಕ್ಕೆ 10 ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ಜಿಲ್ಲೆಯಲ್ಲೋ ಅಥವಾ ರಾಜ್ಯ ಮಟ್ಟದಲ್ಲೋ ಅಥವಾ ಒಂದು ತಾಲೂಕು ಮಟ್ಟದಲ್ಲೇ ಒಬ್ಬ ಯುವಕ ಇಂಥದ್ದೊಂದು ಯೋಜನೆ ನಾನು ಮಾಡಬೇಕು ಅಂತಿದ್ದಾಗ ಅವನು ಯಾರನ್ನು ಭೇಟಿ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ಈತ ಒಂದು ಐಡಿಯಾ ಇದ್ದರೆ ಸಾಕು, ನಾವು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ 15-20 ಜನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿರ್ತೇವೆ. ಓಕೆ, ಅವರು JD ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸು, DC ಆಫೀಸು, CEO ಆಫೀಸು, ಎಲ್ಲಿ ಹೋದ್ರೂ ಗ್ರಾಮ ಪಂಚಾಯತಿ ಲೆವೆಲಿಂದ ಯಾರನ್ನು ಕೇಳಿದ್ರು ಅಥವಾ ನಾವು ಕೊಟ್ಟಿರೋವಂಥ 10 ಹೆಲ್ಪ್ ಲೈನ್ಸ್ ಸರ್ವಿಸ್ ಲೈನ್ಸ್ ಹಾಕಿದ್ದೀವಿ ನಮ್ಮ ಹೆಡ್ ಆಫೀಸಲ್ಲೇ. 15 ಜನ ಅದನ್ನು ಫೋನ್ ಕಾಲ್ಸನ್ನು ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಇಂಥ ತಾಲೂಕು ಅಥವಾ ಇಂಥ ಡಿಸ್ಟ್ರಿಕ್ಟ್ ಅಂದ ಕೂಡಲೇ ಅಲ್ಲಿ DRP ಅವರು ನಂಬರ್ ಕೊಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಈ ಥರ ಮಾಡಲಿಕ್ಕೆ ನಮ್ಮ ಕೃಷಿ ಸಚಿವರು ನನಗೆ ತುಂಬ ಆಶ್ಚರ್ಯ ಆಯಿತು. ಅವರು ನಮಗೆ ಎಷ್ಟು 2-3 ಒಂದು ಬಾರಿ ಫೋನ್ ಮಾಡಿ, ಅವರೇ ನನ್ನ ಮಿನಿಸ್ಟರ್ಸು ಫೋನ್ ಮಾಡಲಿಕ್ಕೆ ಟೈಮ್ ಇರಲ್ಲ, ಅಂಥದ್ರಲ್ಲಿ ಇವರು ಫೋನ್ ಮಾಡಿ ಎಷ್ಟಾಯ್ತಪ್ಪ ಅಪ್ಲಿಕೇಶನ್ಸು, ಬ್ಯಾಂಕಿಗೆ ಎಷ್ಟು ಕಳಿಸಿದ್ರಪ್ಪ ಅಂತ ವಿಚಾರಿಸ್ತಾ ಇರ್ತಾರೆ. ನೋಡಪ್ಪ, ಒಂದು ಅಪ್ಲಿಕೇಶನ್ ಹಂಗೆ ಬಂದುಬಿಟ್ರೆ 10 ನೌಕರಿ ಕೊಟ್ಟಂಗೆ ಕಣಪ್ಪ, ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಸ್ಪೀಚ್ಗಳಲ್ಲಿ ಅಂತ ಮಿನಿಸ್ಟರ್ ಹೇಳೋದು ಚಲರಾಯಸ್ವಾಮಿ ಅವರು. ನೋಡ್ರಪ್ಪ, ಚೀಟಿ ಇಟ್ಕೊಂಡು ಬಂದೆ, ಅಲ್ಲಿ ನೌಕರಿ ಕೊಡಿಸಿ, ಇಲ್ಲಿ ನೌಕರಿ ಕೊಡಿ, 15 lakh ಸಹಾಯಧನ ಕೊಡ್ತೀವಿ, ಹೋಗ್ರು ಒಂದು ಆಹಾರ ಸಂಸ್ಕರಣೆ ಮಾಡ್ರು, ನೀವು ಅಜ್ಜನಕ್ಕೆ ಕೆಲಸ ಕೊಡ್ಬೋದು ಕಣ್ರು ಅಂತ ನಾನು ಬಂದವ್ರಿಗೆಲ್ಲ ಹೇಳಿ ಕಳಿಸ್ತೀನಿ ಕಣ್ರಪ್ಪ, ನೀವು ಮಾಡಿ ಈ ವರ್ಷ 5,000 ಘಟಕಗಳು, 5,000 ಫಲಾನುಭವಿಗಳಿಗೆ ನೀವು 15 lakh ನೀವು ಸಹಾಯಧನ ಕೊಟ್ಟು ನೀವು ಸ್ಥಾಪನೆ ಮಾಡಿಸ್ಲೇಬೇಕು ಅಂತ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 206 crore ಬಜೆಟ್ಟಲ್ಲಿ ಮೀಸಲಿಟ್ಟು ನಮಗೆ 5,000 ಘಟಕಗಳು ಹಾಕಬೇಕು ಅಂತ ಆದೇಶ ಮಾಡಿದ್ದಾರೆ. ಈ ಮಟ್ಟಕ್ಕೆ ಸರ್ಕಾರ ಈ ಯೋಜನೆ ಹಿಂದೆ ಇದೆ. DRP ಸಿದ್ದಾರೆ, JD

ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿ ನಾರಾಯಣ ಹರಿ ಎನ್ನಿರೋ ಗೋಪಾಲ ಎನ್ನಿರೋ ಗೋಪಾಲ ಎನ್ನಿರೋ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಕೃಷ್ಣ ಎನ್ನೇ ಶ್ರೀ ಕೃಷ್ಣ ಎನ್ನೇ ಹರಿ ಕೃಷ್ಣ ಎನ್ನೇ ಮಧುರ ಕೃಷ್ಣ ಎನ್ನೇ ಕೃಷ್ಣ ಎನ್ನೇ ಶ್ರೀ ಕೃಷ್ಣ ಎನ್ನೇ ಹರಿ ಕೃಷ್ಣ ಎನ್ನೇ ಮಧುರ ಕೃಷ್ಣ ಎನ್ನೇ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿ ನಾರಾಯಣ ಹರಿ ಎನ್ನಿರೋ ಗೋವಿಂದ ಎನ್ನಿರೋ ಗೋಪಾಲ ಎನ್ನಿರೋ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋಪಿ ಎನ್ನೇ ಶ್ರೀ ಗೋಪಿ ಎನ್ನೇ ಹರಿ ಗೋಪಿ ಎನ್ನೇ ಗೋಕುಲ ನಂದ ಎನ್ನೇ